ಹರಿಃ ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವೇಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ 271 ವರ್ಷ ಅದು 29-30 ಪಾಠ ಮಾಡ್ರಿ ಅಜಾತಂ ಜಾಯತೆ ಯಸ್ಮಾತ್ ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿಸ್ತತಃ ಅಜಾತಿ ಪ್ರಕೃತಿಸ್ತತಃ ಪ್ರಕೃತೇರನ್ಯಥಾ ಭಾವಃ ಪ್ರಕೃತೇರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ ನ ಕಥಂಚಿತ್ ಭವಿಷ್ಯತಿ ಅನಾದೇರಂತವತ್ವಂ ಚ ಅನಾದೇರಂತವತ್ವಂ ಚ ಸಂಸಾರಸ್ಯ ನ ಸೇತ್ಸ್ಯತಿ ಸಂಸಾರಸ್ಯ ನ ಸೇತ್ಸ್ಯತಿ ಅನಂತತಾ ಚಾದಿಮತಃ ಅನಂತತಾ ಚಾದಿಮತಃ ಅನಂತತಾ ಚಾದಿಮತಃ ಅನಂತತಾ ಚಾದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ ಮೋಕ್ಷಸ್ಯ ನ ಭವಿಷ್ಯತಿ ಸಂಸಾರಸ್ಯ ಅನಾದೇಹೇ ಸಂಸಾರವು ಅನಾದಿ ಎಂದು ಸ್ವೀಕರಿಸಿದ್ದಾದರೆ ಅಂತವತ್ವಂ ಚ ನ ಸೇತ್ಸ್ಯತಿ ಅದಕ್ಕೆ ಕೊನೆ ಇದೆ ಎನ್ನುವುದು ಸಿದ್ಧಿಸಲಾರದು ಅನಾದಿ ಆಗಿದ್ದರಿಂದಾಗಿ ಅದು ಅನಂತವಾಗಿರುತ್ತದೆ ಪ್ರಾರಂಭ ಇಲ್ಲ ಅದರಿಂದ ಕೊನೆಯೂ ಇಲ್ಲ ಅಂತ ಸಿದ್ಧವಾಗುತ್ತೆ ಇನ್ನು ಮೋಕ್ಷ ಯಾವ ಮೋಕ್ಷಕ್ಕೆ ಮೋಕ್ಷಸ್ಯ ಆದಿಮತಃ ಚೇತ್ ಮೋಕ್ಷಕ್ಕೆ ಪ್ರಾರಂಭ ಇದೆ ಅಂತಾಗಿದ್ದಾದರೆ ಅದನ್ನು ಅನಂತ ಮಾಡಲಿಕ್ಕೆ ಬರ್ತದೋ ಯಾಕೆ ಬರೋಂಗಿಲ್ಲ ಯಾವುದು ಆದಿ ಇದೆಯೋ ಅದು ಅಂತ್ಯ ಇದ್ದೇ ಇರ್ತದೆ ನ ಭವಿಷ್ಯತಿ ಸೊ ಎರಡು ರೀತಿಯಿಂದ ನೋಡಿದ್ದಾದರೆ ಆತ್ಮನು ಅಜಾತಿ ಎಂದೇ ಪ್ರಸಿದ್ಧವಾಗುತ್ತದೆ ಅನಾದೇಹೇ ಅತೀತ ಕೋಟಿರಹಿತಸ್ಯ ಸಂಸಾರಸ್ಯ ಅಂತವತ್ವಂ ಸಮಾಪ್ತಿಹಿ ನ ಸೇತ್ಸ್ಯತಿ ಯುಕ್ತಿತಃ ಸಿದ್ಧಿಂ ನ ಉಪಯಾಸ್ಯತಿ ಅತ್ಯಂತ ಹಿಂದಿನಿಂದಲೂ ಇದು ಇದೆ ಎಂದು ನಾವು ಸಂಸಾರವು ಇದೆ ಎಂದು ಒಪ್ಪಿಕೊಂಡಿದ್ದಾಗ್ಯೂ ಕೂಡ ಅತೀತ ಕೋಟಿರಹಿತಸ್ಯ ಎಂತಹ ರೀತಿಯಲ್ಲಿದೆ ಅದಕ್ಕೆ ಯಾವ ಕಟ್ಟುಪಾಡು ಇಲ್ಲ ಕೋಟಿರಹಿತಸ್ಯ ಅಡೆತಡೆಗಳಿಲ್ಲ ಯಾವ ಅಡೆತಡೆಗಳು ಇಲ್ಲದೆ ಈ ಸಂಸಾರವು ಅತೀತ ಕಾಲದಿಂದಲೂ ಇದೆ ಅಂತ ನಾವು ಒಪ್ಪಿಕೊಂಡಿದ್ರೆ ಅದಕ್ಕೆ ಸಂಸಾರಸ್ಯ ಅಂತವತ್ವಂಚ ನ ಸೇತ್ಸ್ಯತಿ ಆ ಸಂಸಾರಕ್ಕೆ ಅದು ಯಾವ ಅಡೆತಡೆಯೂ ಇಲ್ಲದೇ ಇದ್ದಂಥ ಸಂಸಾರ ಅಂತ ಅಂದರೂ ಕೂಡ ಅದಕ್ಕೆ ನಾವು ಇದು ಮುಗೀತು ಅಂತ ಹೇಳಲಿಕ್ಕೆ ಅಸಾಧ್ಯ ಆಗ್ತದೆ ಈಗ ಎಂದೆಂದರೂ ಇದೆ ಇದು ಮುಗಿಸೋದು ಯಾವಾಗ ಸಂಸಾರ ಅನಾದಿ ಕಾಲದಿಂದಲೂ ಇದೆ ಅಂತಾಗಿದ್ದೇ ಆದರೆ ಅತೀತ ಮತ್ತು ಹೇಗೆ ಕೋಟಿರಹಿತ ಯಾವುದೇ ಪ್ರಕಾರವಾದ ಅಡೆತಡೆಗಳು ಇಲ್ಲದೆ ಅದು ಇದೆ ಅಂತಾಗಿದ್ದೇ ಆದರೆ ಅದ್ರ ಕೊನೆ ಯಾವಾಗತ್ತದೆ ಕೊನೆ ಆಗೋದೇ ಇಲ್ಲ ನೀ ಎಷ್ಟು ಯುಕ್ತಿಯಿಂದ ವಿಚಾರ ಮಾಡಿದರೂ ಕೂಡ ಅದಕ್ಕೆ ಕೊನೆ ಅನ್ನೋದು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ನ ಹಿ ಅನಾದಿಹಿ ಸನ್ ಅಂತವಾನ್ ಕಶ್ಚಿತ್ ಪದಾರ್ಥ ದುಷ್ಟ ಲೋಕೆ ನಮ್ಮ ವ್ಯವಹಾರದಲ್ಲಿ ನಮ್ಮ ಪ್ರಪಂಚದಲ್ಲಿ ಇಂಥ ಒಂದು ವಸ್ತು ಇವತ್ತಿನವರೆಗೂ ಯಾರಿಗೂ ಸಿದ್ಧವಾಗಿ ಮಾಡಲಿಕ್ಕೆ ಆಗಿಲ್ಲ ಏನು ಅಂತಂದರೆ ಅನಾದಿ ಆಗಿದೆ ಇದಕ್ಕೆ ಕೊನೆ ಅನ್ನುವಂಥದ್ದು ಇದೆ ಅನಾದಿ ಆಗಿದೆ ಆದರೂ ಇದಕ್ಕೂ ಕೊನೆ ಇದೆ ಅನ್ನುವಂಥದ್ದು ಯಾವುದೊಂದು ವಸ್ತು ಇನ್ನೂ ತನಕ ಸಿದ್ಧ ಆಗಿಲ್ಲ ಯಾವುದು ಅನಾದಿಯೋ ಅದು ಅನಂತವೂ ಕೂಡ ಅನಾದಿ ಸನ್ನ ಅಂತವಾನ್ ಕಶ್ಚಿತ್ ಪದಾರ್ಥ. ಇದಕ್ಕೆ ಆದಿ ಇಲ್ಲ, ಆದಕ್ಕೆ ಅಂತ ಇದೆ. ಅಂತ ಯಾವುದೇ ಪದಾರ್ಥವು ಲೋಕದಲ್ಲಿ ನಮ್ಮ ಅನುಭವದಲ್ಲಿ ಕಂಡು ಬಂದಿಲ್ಲ, ಅತ್ರ ಇಲ್ಲ. ಯಾವುದು ಆದಿಯನ್ನು ಹೊಂದಿಲ್ಲವೋ ಅದು ಕೊನೆಯನ್ನು ಹೊಂದುತ್ತದೆ ಅನ್ನೋದು ಇವತ್ತಿನವರೆಗೂ ಲೋಕದಲ್ಲಿ ನಮ್ಮ ಅನುಭವದಲ್ಲಿ ದೃಷ್ಟ ಅಂದರೆ ಅನುಭವದಲ್ಲಿ, ಲೋಕ ಅಂದರೆ ನಮ್ಮ ವ್ಯವಹಾರದಲ್ಲಿ ಕಂಡು ಬಂದಿಲ್ಲ. ಬೀಜಾಂಕುರ ಸಂಬಂಧನೈ ಅಂತರ್ಯ ವಿಚ್ಛೇದ ದೃಷ್ಟ ಇತಿ ಚೇತ ನ ಏಕವಃ ಏಕ ವಸ್ತು ಅಭಾವೇನ ಅಪೋದಿತತ್ವಾತ್. ಸರ್ ಹಾಗಲ್ಲ ಸರ್, ನಮ್ಮ ಅನುಭವದಲ್ಲಿ ಒಂದು ಆ ಥರ ಇದೆ. ಏನಪ್ಪ ಬೀಜಾಂಕುರ ಸಂಬಂಧನೈ ಆಂತರ್ಯ ವಿಚ್ಛೇದ ದೃಷ್ಟ. ಇದು ಪ್ರವಾಹದಂತೆ, ಎಲ್ಲಿ ಆದಿ ಇದೆ ಆದಿ ಇಲ್ಲ, ಇದಕ್ಕೆ ಅಂತವೂ ಇಲ್ಲ. ಕೊನೆ ಯಾವುದು ಹೇಳ್ರಿ? ಬೀಜ ಮೊದಲು ವೃಕ್ಷ ಮೊದಲು ಅದಕ್ಕೆ ಮೊದಲು ಯಾವುದು? ಆದಿ ಇಲ್ಲ, ಹೋಗಲಿ ಬಿಡಿ. ಇದಕ್ಕೆ ಕೊನೆ ಯಾವುದು? ವೃಕ್ಷ ಕೊನೆ ಅಂತೀರಾ? ಮತ್ತೆ ಬೀಜ. ಹಾಗಾದರೆ ಬೀಜಾಂಕುರ ನ್ಯಾಯದಲ್ಲಿ ಏನಾಗಿದೆ ಅಂದರೆ ಅದೊಂದು ಪ್ರವಾಹ, ಆ ಪ್ರವಾಹಕ್ಕೆ ಆದಿನೂ ಇಲ್ಲ ಅಂತವೂ ಇಲ್ಲ. ಇದು ಅನುಭವ ಹೌದಲ್ಲೋ, ದೃಷ್ಟ ಅನುಭವ ಹೌದಲ್ಲೋ. ಮತ್ತೆ ನೀವು ನಮ್ಮ ಲೋಕದಲ್ಲಿ ಅಂಥ ವ್ಯವಹಾರದಲ್ಲಿ ಎಂಥ ಅನುಭವವೇ ಇಲ್ಲ ಅಂತ ಹೇಳ್ತೀರಾ? ನೋಡಿ, ಬೀಜಾಂಕುರ ಅನುಭವ ನಮಗಿದೆ. ಆದ್ದರಿಂದ ಹೇಳ್ತಾರೆ ನ ಬೀಜ ಒಂದೇ ವಿಚಾರ ಮಾಡು. ಬೀಜಕ್ಕೆ ಆದಿ ಇದ್ದು ಅದಕ್ಕೆ ಅಂತ ಇಲ್ಲ ಅಂತ ಏನಾದರೂ ಇದೆಯಾ? ಬೀಜ ಅಷ್ಟೇ ವಿಚಾರ ಮಾಡು. ಆದಿ ಇದ್ದು ಅದಕ್ಕೆ ಅಂತ ಇಲ್ಲ ಅಂತ ಏನಾದರೂ ಇದೆಯಾ ಬಿಡು. ಅಂಕುರ ಒಂದೇ ವಿಚಾರ ಮಾಡು. ಆದಿ ಇದ್ದು ಅಂತ ಇದೆ ಅಂತ ಸಿದ್ಧ ಆಗ್ತದ? ಎಲ್ಲ ಆಗ್ತದ? ಅಂಕುರ ವೃಕ್ಷ ಬೀಜಕ್ಕೋಬಾರ್ದಂತ ಅರ್ಥ. ಬೀಜ ಅಂಕುರ ಎರಡಾದ ಇಲ್ಲೋ, ಎರಡು ಸೇರಿಸಿ ನಿಮ್ಮ ಪ್ರವಾಹ ಆಗ್ತಾ ಇದೆ ಇಲ್ಲೋ, ಈ ಪ್ರವಾಹಕ್ಕೆ ಆದಿ, ಈ ಪ್ರವಾಹಕ್ಕೆ ಆದಿ ಇಲ್ಲ ಅಂತ ಇಲ್ಲ. ನೋಡಿ ನಮ್ಮ ವ್ಯವಹಾರದಲ್ಲಿ ಕಂಡು ಬರ್ತದೆ. ಹೇಳ್ತಾರೆ ಏಕ ಸ್ವಭಾವೇನ ಅಪೋದಿತತ್ವಾತ್. ಒಂದೊಂದನ್ನಾಗಿ ನೀವು ವಿಚಾರ ಮಾಡು, ಜೊತೆ ಸೇರಿಸಿಕೊಂಡು ಪ್ರವಾಹ ಅಂತ ಹೇಳಬೇಡ. ಜೊತೆ ಸೇರಿಸಿಕೊಂಡು ಪ್ರವಾಹ ಅಂತ ಹೇಳಬೇಡ. ಒಂದೊಂದು ಒಂದೊಂದನ್ನಾಗಿ ನಿಶ್ಚಿಕರ ಏಕ ಏಕ ವಸ್ತು ಅಭಾವೀನ ಅಪೋದಿತತ್ವಾತ್. ಹೇಳ್ತಾರೆ ಅದು ಸಂಸಾರದ ಭ್ರಮಿತತೆ. ಆದರೂ ಅದು ಹೀಗಿದೆ ಹಾಗಿದೆ ಅಂತ ಒಂದು ಆಗುತ್ತೆ. ಇನ್ನು ಮೋಕ್ಷ, ಅದರ ವಿಚಾರನ ಹೇಳ್ತೀವಿ ಕೇಳು. ಏನಾದರೂ ವಿಚಾರ ಅಂತಂದರೆ ತಥಾ ಅನಂತತಾಪಿ ವಿಜ್ಞಾನ ಪ್ರಾಪ್ತಿ ಕಾಲ ಪ್ರಭವಸ್ಯ ಮೋಕ್ಷಸ್ಯ ಆದಿಮತಃ ನ ಭವಿಷ್ಯತಿ. ಅನಂತವಾಗಿರುವಂತಹ ಮೋಕ್ಷ, ಯಾವ ಮೋಕ್ಷವು ಅನಂತವಾಗಿದೆಯೋ, ಯಾವ ಮೋಕ್ಷದ ಲಕ್ಷಣವು ಅನಂತವಾಗಿದೆಯೋ ಆ ಮೋಕ್ಷವು ವಿಜ್ಞಾನ ಪ್ರಾಪ್ತಿ ಕಾಲ ಪ್ರಭವಸ್ಯ, ಜ್ಞಾನದ ಸಮಯದಲ್ಲಿ ಅದು ಮೋಕ್ಷ ಹುಟ್ಟಿಕೊಳ್ಳುತ್ತದೆ, ಅದು ಮೋಕ್ಷ ಪ್ರಾಪ್ತಿಯಾಗ್ತದೆ. ಪ್ರಾಪ್ತಿ ಹುಟ್ಟಿಕೊಳ್ಳುತ್ತದೆ ಅನ್ನುವಂಥ ಸಾಧ್ಯ ಸಾಧಿಸಲಿಕ್ಕಾಗ್ತದೆ ಅನ್ನುವಂಥ ಇವರ ಶಬ್ದ ತೋರಿಸ್ತವೆ, ಫಲವನ್ನು ತೋರಿಸ್ತವೆ. ಸೊ ಫಲವನ್ನು ಉಂಟು ಮಾಡ್ತವೆ ಅಂತ ಆಗ್ತದೆ. ಯಾವಾಗ ಮೊದಲು ಅದು ಅನಂತವಾಗಿತ್ತು, ವಿಜ್ಞಾನ ಕಾಲದೊಳಗೆ ಏನಾಗ್ಬಿಡ್ತದು ಹುಟ್ಟಿಕೊಳ್ತು. ಯಾವ ಮೋಕ್ಷವು ಅನಂತವಾಗಿದ್ದು ಹುಟ್ಟು ಅವಶ್ಯಕತೆ ಇದೆಯಾ? ಅನಂತತಾಪಿ ಅನಂತವಾಗಿದ್ದಾಗ್ಯೂ ಕೂಡ ವಿಜ್ಞಾನ ಪ್ರಾಪ್ತಿ ಕಾಲ ಪ್ರಭೋಸ್ಯ, ಜ್ಞಾನದ ಸಮಯದಲ್ಲಿ ಅದು ಉಂಟಾಗುತ್ತದೆ ಆದಿಮತಃ. ಆದ್ದರಿಂದ ಅದಕ್ಕೆ ಆದಿ ಇದೆ ಅಂತಲೇ ಹೇಳಿದ್ದಾದರೆ ನ ಭವಿಷ್ಯತಿ, ಅದು ಎಂದೂ ಸಿದ್ಧವಾಗೋದಿಲ್ಲ. ಯಾವುದು ಇದ್ದೇ ಇದೆಯೋ ಇದೆಯೋ ಯಾವುದು ಇದ್ದೇ ಇದೆಯೋ ಅದು ಉಂಟಾಗುತ್ತದೆ ಅನ್ನೋದು ಸಿದ್ಧವಾಗೋದಿಲ್ಲ. ಅನಂತ ಕಾಲದವರೆಗೂ ಯಾವುದು ಇದೆಯೋ ಅದು ಇಂಥ ದಿವಸ ಉಂಟಾಗ್ತದೆ, ಇಂಥ ಕಾಲದಲ್ಲಿ ಉಂಟಾಗ್ತದೆ, ಇಂಥ ಸಮಯದಲ್ಲಿ, ಇಂಥ ಜ್ಞಾನದ ಸಮಯದಲ್ಲಿ ಅದು ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ದಾದರೆ ಅದು ಎಂದೂ ಹೊಂದಿ ಬರೋದಿಲ್ಲ. ಯಾವುದು ಅನಂತ ಕಾಲದವರೆಗೂ ಇದ್ದೇ ಇದೆಯೋ ಅದು ಇದ್ದೇ ಇದೆ. ಇಂಥ ಸಮಯದಲ್ಲಿ ಪ್ರಾಪ್ತಿಯಾಯಿತು, ಇಂಥ ಸಮಯದಲ್ಲಿ ಹುಟ್ಟಿತು, ಇಂಥ ಸಮಯದಲ್ಲಿ ಇದೆಲ್ಲ ಆಗಿ ಬರೋದಿಲ್ಲ. ನ ಭವಿಷ್ಯತಿ ಆಗಿ ಬರೋದಿಲ್ಲ. ಘಟಾದಿಷು ಅದರ್ಶನಾತ್ ಘಟ ಇತ್ಯಾದಿಗಳು ಹೇಗೆ ನಾಶವಾಗುತ್ತವೆಯೋ, ಸೆಕೆಂಡ್ ಓಕೆ, ಇದು ತಾರ್ಕಿಕರ ಜಿಜ್ಞಾಸ, ಅದು ಸ್ವಲ್ಪ ಬಕೆಟ್ನ ಬರ್ಕೊಡ್ರಿ. ತಾರ್ಕಿಕರ ಜಿಜ್ಞಾಸ, ಏನು ತಾರ್ಕಿಕರ ಜಿಜ್ಞಾಸ? ತಾರ್ಕಿಕರ ದೃಷ್ಟಿಯಲ್ಲಿ ಮೋಕ್ಷ ಅನ್ನೋ ಶಬ್ದದ ಅರ್ಥ ದುಃಖ ನಾಶ. ಮೋಕ್ಷ ಎನ್ನುವ ಶಬ್ದದ ಅರ್ಥ ದುಃಖ ನಾಶ. ತಾರ್ಕಿಕರು ಹಾಗೆ ವಿಚಾರ ಮಾಡೋದು. ದುಃಖ ನಾಶ ಅಂದ್ರೇನು? ಮೋಕ್ಷ ಅಭಾವ ರೂಪ, ಬೌದ್ಧರು ಶೂನ್ಯ ರೂಪ ಅಂತ ಕರೀತಾರೆ, ತಾರ್ಕಿಕರು ಅಭಾವ ರೂಪ ಅಂತ ಕರೀತಾರೆ. ಮೋಕ್ಷವು ಅಭಾವ ರೂಪ, ಬೌದ್ಧರು ಏನಂತಾರೆ ಶೂನ್ಯ, ವೇದಾಂತಿಗಳು ಏನಂತಾರೆ ಭಾವರೂಪ, ಇಲ್ಲದೇ ಇದ್ದದ್ದಲ್ಲ ಇದ್ದದ್ದೇ. ಈ ಸೌಮ್ಯ ಸತ್ ಏವ ಆಸೀತ್, ಸತ್ ಮಾತ್ರವಾಗಿತ್ತು. ಈಗ ಮಾಡ್ತಾ ಇರೋ ಜಿಜ್ಞಾಸ ಇದು ಯಾರ ಜಿಜ್ಞಾಸ? ಇದು ತಾರ್ಕಿಕರ ಜಿಜ್ಞಾಸ. ಘಟಾದಿಷು ಘಟಾದಿಷು ಅದರ್ಶನಾಥ ಪ್ರಾಕ್, ಘಟಪೂರ್ವದಲ್ಲಿ ಘಟವು ಕಾಣ್ತಾ ಇಲ್ಲ. ಪ್ರಧ್ವಂಸ, ಘಟ ನಂತರದ ಕಾಲದಲ್ಲಿ ಘಟವು ಕಾಣುವುದಿಲ್ಲ, ಪೂರ್ವದಲ್ಲಿ ಘಟವು ಕಾಣೋದಿಲ್ಲ, ಪ್ರಧ್ವಂಸದಲ್ಲಿ ಘಟವು ಕಾಣೋದಿಲ್ಲ. ಆದ್ದರಿಂದ ಘಟಕ್ಕೆ ಆದಿ ಇದೆ, ಘಟಕ್ಕೆ ಅಂತ ಇದೆ. ಹಾಗೆ ಆತ್ಮನ ಮೊದಲು ಇದ್ದಿದ್ದಿಲ್ಲ, ನಂತರವೂ ಇರುವುದಿಲ್ಲ ಅಂತಾಗಿದ್ದರೆ ಆವಾಗ ನಾವು ಹೇಳ್ಬೋದಾಗಿತ್ತು ಆತ್ಮನಿಗೆ ಆದಿ ಇಲ್ಲ, ಆತ್ಮನಿಗೆ ಅಂತ ಇಲ್ಲ. ಆದರೆ ಹಾಗಿಲ್ಲ, ಪ್ರಾಕ್ನಲ್ಲಿಯೂ ಭಗವಂತ ಆತ್ಮನಿದ್ದಾನೆ, ಪ್ರಧ್ವಂಸದಲ್ಲಿಯೂ ಆತ್ಮನಿದ್ದಾನೆ, ಈಗ ಇರುವುದೆಲ್ಲವೂ ಆತ್ಮನೇ. ಆದ್ದರಿಂದ ಇದಕ್ಕೆ ಕೊನೆ ಮೊದಲು ಅನ್ನೋದು ಇಲ್ಲ. ಘಟಾದಿಷು ಆದರ್ಶನಾಥ ಘಟಾದಿ ವಿನಾಶವತ್ ಅವಸ್ತುತ್ವಾತ್ ಅದೋಷ ಇತಿ ಚೇತ್ ತಥಾ ಚ ಮೋಕ್ಷಸ್ಯ ಪರಮಾರ್ಥ ಸದ್ಭಾವ ಪ್ರತಿಜ್ಞಾ ಹಾನಿಃ ಅಸತ್ವಾದೇವ ಶಶ ವಿಷಾಣಸ್ಯ ಇವ ಆದಿಮತ್ವ ಅಭಾವಶ್ಚ. ಈ ಥರ ನೀನು ಮಾತಾಡ್ತಾ ಹೋದರೆ ನಾವು ಮೊಟ್ಟ ಮೊದಲಿಗೆ ಒಂದು ಪ್ರತಿಜ್ಞೆ ಮಾಡಿದ್ವಿ, ಹೌದಾ? ಘಟಾದಿ ವಸ್ತುದು ಯಾವುದೋ ಸಹಿತ ಚೇತ ತಥಾ ಮೋಕ್ಷಸ್ಯ ಪರಮಾರ್ಥ ಸದ್ಭಾವ ಪ್ರತಿಜ್ಞಾ ಹಾನಿ. ನಾವೊಂದು ಪ್ರತಿಜ್ಞೆ ಮಾಡಿದ್ವಿ, ಏನು ಪಾರಮಾರ್ಥಿಕವಾಗಿ ಈ ತತ್ವವು ಸತ್ ಇದ್ದದ್ದೇ ಆಗಿದೆ. ಇದು ಮೊದಲು ಮಾಡಿದ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಇದು ಹಾನಿ ಮಾಡಿದಂಗೆ ಆಗ್ತದೆ ನಿಮ್ಮ ಹೇಳಿಕೆ. ಆದ್ದರಿಂದ ಪ್ರತಿಜ್ಞಾ ಹಾನಿಗೆ ನಾನು ಸಿದ್ಧನಿಲ್ಲ. ಮೋಕ್ಷವು ಉಂಟಾಗುವುದಲ್ಲ, ತಂದುಕೊಳ್ಳುವುದಲ್ಲ. ನ ಆಪ್ಯಂ, ನ ಉತ್ಪಾದ್ಯಂ, ನ ಸಂಸ್ಕಾರ್ಯಂ, ನ ವಿಕಾರ್ಯಂ. ಆಪ್ಯಂ, ಉತ್ಪಾದ್ಯಂ, ಸಂಸ್ಕಾರ್ಯಂ, ನ ವಿಕಾರ್ಯಂ, ಈ ನಾಲ್ಕುಗಳಿಗೂ ಆತ್ಮನು ಒಳಪಡುವುದಿಲ್ಲ. ಆದ್ದರಿಂದ ಆತ್ಮನು ಸದಾ ಇದ್ದದ್ದೇ ಆಗಿದೆ ಅನ್ನುವುದು ನಮ್ಮ ಪೂರ್ವದಲ್ಲಿ ಪ್ರತಿಜ್ಞೆ. ಪರಮಾರ್ಥ ಸದ್ಭಾವ ಪ್ರತಿಜ್ಞಾ ಹಾನಿ. ಸದ್ಭಾವ ಅಂದರೆ ಇರುವಿಕೆ. ಯಾವುದರ ಇರುವಿಕೆ? ಪಾರಮಾರ್ಥಿಕ ಮೋಕ್ಷದ ಇರುವಿಕೆ. ಪಾರಮಾರ್ಥಿಕ ಮೋಕ್ಷ ಅಂತ ಯಾಕೆ ಕರೀತಾರೆ? ವ್ಯಾವಹಾರಿಕ ಮತ್ತು ಪ್ರಾದಿಭಾಷಿಕ ಎರಡು ಮೋಕ್ಷಗಳಿವೆ. ವ್ಯಾವಹಾರಿಕ ಮೋಕ್ಷ ಏನು? ಈಗಿಲ್ಲಿಂದ ಕಷ್ಟ ಬಂದಿದೆ, ಇದನ್ನು ಬಿಡುಗಡೆ ಆಗಿ ಹಾಕ್ಕೊಂಡೇ ಹೋಗ್ತೀನಿ. ಏನಾಯ್ತಿದು? ವ್ಯಾವಹಾರಿಕ ಮೋಕ್ಷ. ಬಿಡುಗಡೆ ಆಯ್ತಲ್ಲ, ಕಷ್ಟದಿಂದ ಬಿಡುಗಡೆ ಆಯ್ತಲ್ಲೋ. ಹಾಂ, ಕ್ಷಣಿಕವಾಗಿ ತಾತ್ಕಾಲಿಕವಾಗಿ ಆ ಕಷ್ಟಗಳಿಂದ ಬಿಡುಗಡೆ ಹೊಂದೋದು, ಇದು ವ್ಯಾವಹಾರಿಕ ಮೋಕ್ಷ. ಪ್ರಾತಿಭಾಷಿಕ ಮೋಕ್ಷ ಅಂದರೆ ಯಾವುದು? ಈ ಲೋಕವೇ ಬೇಡ, ಇಲ್ಲಿಂದ ಬಿಡುಗಡೆ ಹೊಂದಿ ನಾನು ಬೇರೆ ಲೋಕದಲ್ಲಿ ಹೋಗ್ತೀನಿ, ಅಲ್ಲಿ ಶಾಶ್ವತವಾಗಿ ಸುಖವಾಗಿರ್ತೀನಿ. ಇದು ಯಾವ ಮೋಕ್ಷ? ಇದು ಪಾರಮಾರ್ಥಿಕ ಮೋಕ್ಷ. ಯಾವುದು? ಯಾವತ್ತಿಗೂ ಕೂಡ ನಾನು ಬಿಡುಗಡೆಯನ್ನು ಹೊಂದಿದವನೇ ಇದ್ದೇನೆ, ಇದು ಪಾರಮಾರ್ಥಿಕ ಮೋಕ್ಷ. ಆದ್ದರಿಂದ ಹೇಳ್ತಾರೆ ಪರಮಾರ್ಥ ಸದ್ಭಾವ ಪ್ರತಿಜ್ಞೆ ಹಾನಿ. ಪಾರಮಾರ್ಥಿಕವಾಗಿ ಯಾವ ಮೋಕ್ಷವು ಸದಾ ಇದ್ದದ್ದೇ ಅಂತ ನಾವು ಪ್ರತಿಜ್ಞೆ ಮಾಡಿದೀವೋ, ಆ ಪ್ರತಿಜ್ಞೆ ನಿನ್ನ ಈ ವಾದಗಳಿಂದ ಏನಾಗ್ತದೆ? ಅದು ಹಾನಿಯಾಗ್ತದೆ. ಅಸತ್ವಾದೇವ ಶಶವಿಷಾಣಸ್ಯ ಏವ ಆದಿಮತ್ವ ಅಭಾವಶ್ಚ. ಹೀಗೆ ಮೊಲದ ಕೊಂಬಿಗೆ ಆದಿಯೂ ಇಲ್ಲ, ಅಂತವೂ ಇಲ್ಲ. ಈ ಆತ್ಮನಿಗೂ ಕೂಡ ಆದಿಯೂ ಇಲ್ಲ, ಅಂತವೂ ಇಲ್ಲ ಅಂದರೆ ಆತ್ಮ ಇಸ್ ಈಕ್ವಲ್ ಟು ಶಶವಿಷಾಣ ಆಗ್ತದಪ್ಪ. ಮೊಲದ ಕೊಂಬಿನಂತೆ ಟೋಟಲಿ ಅಭಾವ ಆಗಿಬಿಡ್ತದೆ. ಸೊ ನಾವು ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಮತ್ತು ನಿಮ್ಮ ವಾದವು ಅದನ್ನು ಸರಿಯಿಲ್ಲ ಅಂತ ನಾವು ಹೇಳ್ತೀವಿ. ವಾದವು ಸರಿ ಇಲ್ಲ, ಏಕೆಂದರೆ ಪ್ರತಿಜ್ಞೆಯನ್ನು ನೀವು ಒಪ್ಕೊಂಡಿದ್ರಿ, ನಾವು ಒಪ್ಕೊಂಡಿದ್ದೀವಿ. ಆ ಎರಡು ಪ್ರಾರಂಭದ ಆ ಪ್ರತಿಜ್ಞೆ ಕೊನೆಗೆ ಸಿದ್ಧವಾಗಬೇಕು. ನಿಮ್ಮ ವಾದದಿಂದ ಅದು ಸಿದ್ಧ ಆಗೋದಿಲ್ಲ, ಆದರೂ ನಿಮ್ಮ ವಾದವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ಸಂಸಾರ ಮತ್ತು ಮೋಕ್ಷ. ಸಂಸಾರ ಮತ್ತು ಮೋಕ್ಷ ಬಂಧನಗಳ ದ್ವಂದ್ವದಲ್ಲಿ ಇರಿಸುವುದು ಸಂಸಾರ. ಬಂಧನದ ದ್ವಂದ್ವಗಳಿಂದ ಬಿಡುಗಡೆ ಮಾಡುವುದು ಮೋಕ್ಷ. ಹಗ್ಗದಿಂದ ಕಟ್ಟಿ ಹಾಕೋದು ಬಂಧನ. ಕಟ್ಟಿದ ಹಗ್ಗವನ್ನು ಬಿಡಿಸೋದು ಮೋಕ್ಷ. ಯಾವ ಹಗ್ಗ ಕಟ್ಟಿ ಹಾಕಿದ್ದಾರೆ ಸಂಸಾರದೊಳಗೆ? ಬಿಡಿಸ್ಬೇಕಲ್ಲ ಈಗ, ಅದು ಹಗ್ಗ ಏನು? ಅದು ಹಗ್ಗ ಏನು? ಪ್ರಶ್ನೆಯ ಭಾವ ಏನು ಅಂದರೆ ಭೌತಿಕವಾಗಿ ಏತರಿಂದ ಕಟ್ಟಿ ಹಾಕಲ್ಪಟ್ಟಿದ್ದೇವೆ ಗಂಟು ಬಿಡಿಸಲಿಕ್ಕೆ? ಹಾಗಾದ್ರೆ ಇದು ಯಾವ ಗಂಟು? ಹಾಗಾದ್ರೆ ಸಂಸಾರ ಇದು ಅಜ್ಞಾನ ತಾನೇ? ಅಷ್ಟೇ, ಸಂಸಾರ ಇದು ಅಜ್ಞಾನದ ಹೇಳಿಕೆ. ನಾನು ಸಂಸಾರಿ, ನನಗೆ ಸಂಸಾರ ಇದೆ, ಇದು ಸಾಂಸಾರಿಕ ಕರ್ಮ, ಇವೆಲ್ಲವೂ ಅಜ್ಞಾನದ ಹೇಳಿಕೆಗಳಷ್ಟೇ. ಯಾವ ಹೇಳಿಕೆಗಳು ಅಜ್ಞಾನದ ಹೇಳಿಕೆಗಳು, ಅವುಗಳನ್ನು ಜ್ಞಾನದಲ್ಲಿ ಮಾತ್ರ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ. ಭೌತಿಕವಾದ ಬಂಧನಗಳಿದ್ದರೆ ಭೌತಿಕವಾಗಿ ಬಿಡಿಸ್ಬೇಕು, ಬರೀ ವಿವೇಕ ನಡೆಯೋದಿಲ್ಲ ಅಲ್ಲಿ. ಹಗ್ಗ ಕಟ್ಟಿ ಹಾಕ್ಬಿಡೋದು, ಕೇಳ್ಕೊಳ್ಳಿ, ಓ ಇದಕ್ಕೆ ಸರಗಂಟು ಅಂತ ಕರೀತಾರೆ, ಈ ಸರಗಂಟನ್ನು ಈ ಥರ ಹಾಕ್ತಾರೆ, ಇದರೊಳಗೆ ಹಗ್ಗ ಇರ್ತದೆ, ಹಗ್ಗದಲ್ಲಿ ಇಷ್ಟು ಎಳೆ ಇರ್ತವೆ, ಇಷ್ಟು ಎಳೆ ಎಲ್ಲ ಸೇರಿ ಒಂದು ಹಗ್ಗ ಅಂತ ಆಗ್ತದೆ, ಹಗ್ಗಕ್ಕೆ ಎರಡು ತುದಿ ಇರ್ತವೆ, ಅದನ್ನು ಇದನ್ನು ಸೇರಿಸಿ ಇಲ್ಲಿ ಸರಗಂಟು ಅಂತ ಹಾಕಿರ್ತಾರೆ. ಅದು ಹೆಂಗೆ ಗಂಟು ಹಾಕಿರ್ತಾರೋ ಹಾಗೆ ಅದನ್ನು ಸರಿಸಿಬಿಟ್ರೆ ಅದು ಬಿಡುಗಡೆ ಆಗ್ತದೆ, ಆವಾಗ ಇದರಿಂದ ಬಿಡುಗಡೆ ಆಗ್ತದೆ. ಆತನ ಬಿಡುಗಡೆ ಬರೀ ಹೇಳಿಕೆ ಆಯಿತು, ಬಿಡುಗಡೆ ಆಗಲಿಲ್ಲ. ಯಾಕಂದ್ರೆ ಭೌತಿಕವಾದ ಪದಾರ್ಥ, ಭೌತಿಕವಾದ ವಸ್ತು, ಭೌತಿಕವಾದ ಗಂಟು, ಭೌತಿಕವಾಗಿಯೇ ಬಿಡುಗಡೆ ಮಾಡ್ಕೋಬೇಕು ಅದನ್ನು. ಅಜ್ಞಾನದ ಗಂಟು ಹುಡುಕಾಡಿಕತ್ತಾನೆ. ರಾಮಕೃಷ್ಣ ಹೆಗಡೆ ಅಂತ ಒಬ್ಬರಿದ್ದರು, ಇನ್ನೂ ಆ ಸಣ್ಣ ವಿದ್ಯೆ ಅಂತ ಕಾಣಿಸ್ತೇನೆ, ಹುಟ್ಟಿದ್ದೇ ಇಲ್ಲ, ಗೊತ್ತಿಲ್ಲ. ರಾಮಕೃಷ್ಣ ಹೆಗಡೆ ಅಂತ ಜಯಪ್ರಕಾಶ್ ನಾರಾಯಣ ಅವರು ಮೂಮೆಂಟ್ ಆದಮೇಲೆ ಫಸ್ಟಿಗೆ ಹೊರಗೆ ಬಂದವರು ರಾಮಕೃಷ್ಣ ಹೆಗಡೆ. ಎಲ್ಲರೂ ಹೊರಗೆ ಬಂದರು, ರಾಮಕೃಷ್ಣ ಹೆಗಡೆ 6 ವರ್ಷನೂ ಕರ್ನಾಟಕ ಚೀಫ್ ಮಿನಿಸ್ಟರಾಗಿ ಆಡಿದ್ರು ಅಂತ ಕಾಣಿಸ್ತದೆ. ಅವರು 6 ವರ್ಷನೂ ಕೂಡ ವಿರೋಧ ಪಕ್ಷದವರು ಅವರನ್ನು ಕೆಳಗಿಳಿಸೋ ಪ್ರಯತ್ನ ಮಾಡಿದರು. 6 ವರ್ಷ ಸತತವಾಗಿ ಎವ್ರಿ ಡೇ ಏನೋ ಒಂದು ಅಡ್ಡ ತೆಗೆದು ಕೆಳಗಿಳಿಸೋ ಪ್ರಯತ್ನ ಮಾಡು. ಆ ಕಾರ್ಟೂನಿಸ್ಟ್ ಇದ್ದ ನೋಡು, ಅವನ ಹೆಸರು ಏನು ಗೊತ್ತಿಲ್ಲ, ಆರ್ ಕೆ ನಾರಾಯಣ. ಹಾಂ, ಆರ್ ಕೆ ನಾರಾಯಣ ಒಂದು ಕಾರ್ಟೂನ್ ಬರೆದರು. ಏನಂದರೆ ನಾವು ಇಷ್ಟು ಪ್ರಯತ್ನ ಮಾಡಿದ್ವಿ, ಇವರು ಪಂಚೆ ಬಿಚ್ಚಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ, ಈ ಪಂಚೆ ಗಂಟು ಎಲ್ಲಿದೆ ಅಂತೇಳಿ ಪ್ರಶ್ನೆ ಹಾಕಿದ್ದ ಆರ್ ಕೆ ನಾರಾಯಣ. ಏನು ಮಾಡಿದ್ರು ಪಂಚೆ ಗಂಟು ಸಿಗಲಿಲ್ಲ. ಹಾಗೆ ಈ ಸಂಸಾರದ ಗಂಟು ಎಲ್ಲ ಸರ್, ಇದು ಅಜ್ಞಾನ, ಇದ್ರ ಬಿಡುಗಡೆ ಜ್ಞಾನದಿಂದ ಅನ್ನುವಂತಹ ಅರಿವು ಇಲ್ಲದೇ ಇದ್ದಾಗ ನಾವು ಹುಡುಕ್ತೀವಿ ಗಂಟೆಲ್ಲದು ಅಂತ ಹುಡುಕ್ತೀವಿ. ಹಾ, ನನಗೆ ನೋವು ಕೊಟ್ಟದ್ದು ಮಗಳಿಂದಾಗೆ, ನನಗೆ ನೋವು ಹರಿ ಹಾಕಿ ಬಿಡೋಣ, ಗಂಟು ಬಿಡುಗಡೆ ಆತು ನೋಡಿ. ನನಗೆ ನೋವು ಕೊಟ್ಟದ್ದು ನನ್ನ ಹೆಂಡತಿಯಿಂದಾಗಿ, ನನ್ನ ಗಂಡನಿಂದಾಗಿ ನನಗೆ ನೋವಾಗಿದೆ. ಯಾಕಂದ್ರೆ ಏನು ಮಾಡೋದೀಗ, ತಲಾಕ್ ತಲಾಕ್ ತಲಾಕ್. ಹೀಗೆ ಭೌತಿಕವಾಗಿ ಗಂಟು ಹುಡುಕಿ ಭೌತಿಕವಾಗಿ ಬಿಡುಗಡೆ ಮಾಡುವಂತಹ ಮೋಕ್ಷ ಇದು ಅಲ್ಲ, ಇದು ಅಜ್ಞಾನದಿಂದ ಆಗಿರುವಂತಹ ಸಂಸಾರ. ಇದು ಹೇಗೆ ಬಿಡುಗಡೆ ಆಗ್ತದೆ? ಜ್ಞಾನದಲ್ಲಿ ಬಿಡುಗಡೆ ಆಗ್ತದೆ. ಅನ್ಯಥಾ ನಾವು ಏನು ಮೋಕ್ಷ ವಿಚಾರ ಮಾಡ್ತೀವಿ, ಅವು ಎಲ್ಲ ಅಜ್ಞಾನದ ಹೇಳಿಕೆ. ಒಂದು ಸಿದ್ಧಾಂತಕ್ಕೆ ಬರೋಣ. ಜ್ಞಾನದಲ್ಲಿ ಸಂಸಾರವೂ ಇಲ್ಲ, ಮೋಕ್ಷ ಎನ್ನುವುದು ಇಲ್ಲ. ಯಾಕೆ? ಮೋಕ್ಷ ಇದು ಘಟನೆ ಅಲ್ಲ, ಸ್ವತಸಿದ್ಧವಾದದ್ದು. ಇದನ್ನು ನಾವು ನೀವು ಮತ ಹಾಕಿ ಸಿದ್ಧ ಮಾಡೋದಲ್ಲ. ನಿಮ್ಮ ಮತ ಯಾರಿಗೆ? ರಾಮ ಮಂದಿರಕ್ಕೋ ಮಸೀದಿಗೋ? ನಿಮ್ಮ ಮತ ಯಾರಿಗೆ ಹಾಕಿ? ಹಿಂಗೆ ಮತ ಹಾಕಿ ಸಿದ್ಧ ಆದದ್ದಲ್ಲ. ಯಾ ಇವನು ಮುಕ್ತನಾಗಿದ್ದಾನೆ, ನೀವು ಒಪ್ಕೋತೀರಾ, ನೀವು ಒಪ್ಕೋತೀರಾ, ನೀವು ಒಪ್ಕೋತೀರ? ಸಂಸಾರ ಮೋಕ್ಷ ಅನ್ನುವ ಎರಡೂ ಕೂಡ ಇವುಗಳಲ್ಲಿ ವಾಸ್ತವಿಕತೆ ಇಲ್ಲ. ಮೋಕ್ಷಕ್ಕೆ ವಾಸ್ತವಿಕತೆ ಯಾಕಿಲ್ಲ ಅಂದರೆ ಅದೊಂದು ಘಟನೆ ಅಲ್ಲ. ಸಂಸಾರಿಕ ವಾಸ್ತವಿಕತೆ ಯಾಕಿಲ್ಲ ಅಂತಂದರೆ ಅದು ಅಜ್ಞಾನ. ಅಜ್ಞಾನದ ಉದ್ದಗಲಗಳನ್ನು ಹೇಳು. ಅಜ್ಞಾನದ ಬಗ್ಗೆ ವ್ಯಾಖ್ಯಾನವನ್ನು ಕೊಡು. ಅಜ್ಞಾನದ ಬಗ್ಗೆ ಅನಿರ್ವಾಚ್ಯ ವಿದ್ಯಾ, ಅನಿರ್ವಾಚ್ಯ ಅನಾದಿ ವ್ಯಾಖ್ಯಾನ ಮಾಡಿ ಬರಂಗಿಲ್ಲ. ಹೀಗಾಗಿ ಈ ಮುಂದಿನ ಎರಡು ಶ್ಲೋಕಗಳು ಆ ವಿಚಾರವನ್ನು ಸ್ಪಷ್ಟಪಡಿಸ್ತವೆ. ಆದಾವಂತೇಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತಚ್ಛೈ ಸದೃಶಾ ಸಂತಃ ಅವಿತಥಾ ಇವ ಲಕ್ಷಿತಾಃ. ಆದಾವಂತೇಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತಥೈಃ ಸದೃಶಾ ಸಂತಃ ಅವಿತಥ ಇವ ಲಕ್ಷಿತಾಃ. ಸಪ್ರಯೋಜನತಾತೀಶಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಾಃ. ಆದೌ ಅಂತೇಚ ಯತ್ ನಾಸ್ತಿ ಪ್ರಾರಂಭದಲ್ಲಿಯೂ ಕೊನೆಯಲ್ಲಿಯೂ ಯಾವುದು ಇರುವುದಿಲ್ಲವೋ ಅದು ವರ್ತಮಾನದಲ್ಲಿಯೂ ಇರುವುದಿಲ್ಲ. ವರ್ತಮಾನೇ ಅಪಿ ತತ್ತಥಾ ಇಲ್ಲವೇ ಇಲ್ಲವಾದಂತಹ ಅದನ್ನು ವಿತತೈಹಿ ಸದೃಶಾ ಸಂತಃ ಇಲ್ಲವೇ ಇಲ್ಲವಾದಂತಹ ಅದನ್ನು ಅವಿತಥಾ ಇವ ಲಕ್ಷಿತಾ ಇದೆ ಎಂದು ನೋಡುತ್ತಾರೆ. ಇಷ್ಟೇ ಇದೆ ನೋಡ್ರಿ. ಸಂಸಾರ ಅಂದರೆ ಇಷ್ಟೇ. ಮೊದಲು ಇದ್ದಿದ್ದಿಲ್ಲ, ನಂತರ ಇರುವುದಿಲ್ಲ, ಮಧ್ಯದಲ್ಲೂ ಇಲ್ಲೇ ಇಲ್ಲ. ಇದು ವಿತಥ. ವಿತಥ ಅಂದರೆ ತೋರುತ್ತದೆ ಅಷ್ಟೇ ವಿನಃ ಅಲ್ಲಿ ಇಲ್ಲ. ವಿತಥ ಅಂದರೆ ತೋರಿಕೆ. ಆಭಾಸ ಮಾತ್ರ. ಅಂತೆ ಇದ್ದಂತೆ ಮರಳಿನ ಕಟ್ಟಡ, ಮರಳಿನ ಕಟ್ಟಡ ಕಟ್ಟುವ ಪೂರ್ವದಲ್ಲಿಯೂ ಮರಳೆ, ಅರ್ಥಾತ್ ಅಲ್ಲಿ ಕಟ್ಟಡ ಇಲ್ಲ. ನಂತರವೂ ಕಟ್ಟಡ ಇಲ್ಲ, ಈಗೂ ಕೂಡ ಕಟ್ಟಡ ಇಲ್ಲ, ಈಗೂ ಮರಳೆ ಇದೆ. ಮಕ್ಕಳು ಕಟ್ತಾರಲ್ಲ ಮರಳಿನ ಮನೆ ಸಮುದ್ರ ದಡದ ಮೇಲೆ ಆಟ. ಯಾವುದೋ ಊರು, ಯಾವುದೋ ದೇಶ, ಯಾವುದೋ ಭಾಷೆ, ಯಾವುದೋ ಸಂಸ್ಕಾರ, ಯಾವುದೋ ಜಾತಕ ಎಲ್ಲೋ ಕೂಡ್ತದೆ. ಎಲ್ಲಿ ಕೂಡ್ತದೆ? ಗುಂಟೂರು ಪ್ಯಾಸೆಂಜರ್ ಟ್ರೈನ್ಯಾಗ ಕೂಡ್ತದೆ. ಮಂತ್ರಾಲಯ ಮುಟ್ಟೋಷ್ಟೊತ್ತಿಗೆ ಆಶೀರ್ವಾದ ಆಗಿಬಿಡ್ತು, ಗುರುರಾಯರ ಆಶೀರ್ವಾದ ಆಗಿಬಿಡ್ತು. ಆ ಗುರುರಾಯರ ಕೂತ್ಕೊಂಡಾರ ಕೂತ್ಕೊಂಡಾರ ಬರೀ ಮದುವೆ ಮಾಡಲಿಕ್ಕೆ ಕೂತ್ಕೊಂಡಾರೇನೋ ಅಂತ ಒಂದ್ಸಲ ಅನಿಸ್ತದೆ ನನಗೆ. 3 ದಿವಸ ನಾವು ಸಂಸಾರ ನಡೆಸಿ ತಲಕ್ ತಲಕ್ ತಲಕ್ ಮುಗಿದೋಯ್ತು. ಆದವು ನಾಸ್ತಿ, ಅಂತ್ಯ ನಾಸ್ತಿ, ಮಧ್ಯೆ ತತ್ತದಾಪಿ, ಮಧ್ಯದಲ್ಲಿ ಅಷ್ಟೇ ತಾನೆ. ಮೊದಲು ಮರಳು, ಈಗೂ ಮರಳು, ಕೊನೆಗೂ ಮರಳು. ಮೊದಲು ಮನೆ ಇದ್ದಿದ್ದಿಲ್ಲ, ಕೊನೆಗೂ ಮನೆ ಇರೋದಿಲ್ಲ, ಈಗೂ ಮನೆ ಇಲ್ಲ. ಇವು ಯಾವ ಅರ್ಥ ಆಗಲಿಲ್ಲ ಅಂದರೆ ಅಪಾರ್ಟ್ಮೆಂಟಿಗೆ ಹೋಗ್ರಿ. ಎಲ್ಲದೆ ನನ್ನ ಅಪಾರ್ಟ್ಮೆಂಟ್ ಎಲ್ಲದೆ ಇಲ್ಲಿ ಶುದ್ಧ ಮಾಡಿದ್ರೆ ಕೆಳಗಿನೋ ಮ್ಯಾಲೆ ಬರ್ತಾನೆ, ಕ್ಯಾ ಅವರ ಅಂತಾನೆ. ಆ ಫ್ಯಾನಿನ ಶಬ್ದ ಆದ್ರೆ ಮ್ಯಾಲೋ ಬರ್ತಾನೆ, ಕ್ಯಾ ಅವರ ಅಂತಾನೆ. ಇವನು ಯಾವನಪ್ಪ ಸ್ವಾಮಿ? ಅದು ಅವನು ಸ್ವಾಮಿ. ಇದು ಇವನು ಯಾಕೆ ಬಂದ? ಇದು ಯಾವಂದು? ಅದು ಅವನದು, ಇದು ಅವನದು. ಮತ್ತು ನಿಂದೇನು? ಅವರಿಬ್ರು ನನಗೆ ಇರ್ಲಿಕ್ಕೆ ಬಿಟ್ಟಾರ. ವಿತಥ ಅಂದ್ರೆ ಅಂತೆ, ಇದ್ದಂತೆ. ಅವಿತಥ ಅಂತಂದ್ರೆ ವಿತಥವಿಲ್ಲದೇ ಇರೋದು ಯಾವುದೋ ಅದು ಅವಿತಥ. ಅಂದರೆ ಅಂತೆಗಿಂತೆಗೆ ಅವಕಾಶ ಇಲ್ಲ, ಸತ್ಯಂ ಇತ್ಯರ್ಥ. ಸಂಸಾರ ನಾವೆಲ್ಲ ಹೇಗೆ ತಗೊಂಡಿವಿ? ಸತ್ಯಂ. ಪುತ್ರ ಪೌತ್ರಾದಿಗಳು, ಪತಿ ಪತ್ನಿಯರು, ಎಲ್ಲ ಸತ್ಯಂ ಸತ್ಯಂ ಸತ್ಯಂ ಸತ್ಯಂ. ವಿತತೈ ಸದೃಶಾಹ ಸಂತಹ ಅವಿತಥಾ ಇವ ಲಕ್ಷಿತಾಹ. ವಾಸ್ತವಿಕವಾಗಿ ಇವು ಇಲ್ಲವೇ ಇಲ್ಲವಾಗಿದ್ದರೂ ಕೂಡ ಇವುಗಳನ್ನು ಇವೆ ಎಂದು ಸ್ವೀಕರಿಸಿರುತ್ತಾರೆ. ಅವುಗಳ ಪ್ರಯೋಜನ ಎಷ್ಟು? ಆಯ್ತು, ಸ್ವೀಕಾರ ಮಾಡಿದರೆ ನಿಜ, ಅದರ ಪ್ರಯೋಜನ ಎಷ್ಟು? ಹೇಳ್ತಾರೆ ನೋಡ್ರಿ, ಸ್ವಪ್ನೇ ವಿಪ್ರತಿಪದ್ಯತೆ ತೇಷಾಂ. ಸ್ವಪ್ನದಲ್ಲಿ ಸ್ವಪ್ನ, ಸ್ವಪ್ನದ ಮನೆ, ಸ್ವಪ್ನದ ಸಂಬಂಧಗಳು, ಸ್ವಪ್ನದ ಘಟನೆಗಳು ಎಷ್ಟು ಪ್ರಯೋಜನಕಾರಿ? ಏನೂ ಇಲ್ಲ. ಸ್ವಪ್ನ ಇರುವವರೆಗೂ ನಿಮಗೆ ಸ್ವಪ್ನ ಏನಿದೆ, ಯಾಕಿದೆ, ಹೇಗಿದೆ, ಎಂಥದ್ದಿದೆ ಅಂತ ಯಾರು ಕೇಳಲಿಕ್ಕೆ ಬರೋದಿಲ್ಲಲ್ಲ. ಇವೆಲ್ಲ ಪ್ರಶ್ನೆ ಕೇಳೋದು ಯಾವಾಗ? ಅವನಿಗೆ ಹೇಳ್ರಿ ಸ್ವಪ್ನದಾಗ ಏನು? ಏನೂ ಇಲ್ಲ. ಬಿಡ, ಅದೇನು ಮಾಡ್ತಿ, ಒಂದೇ ಶಬ್ದದಲ್ಲಿ ಮುಗಿಸ್ಬಿಡ್ತಾರೆ. ಇದು ಹಂಗೆ ಸ್ವಪ್ನದಲ್ಲಿ ಇರುವವರೆಗೂ, ಸ್ವಾಮೀಜಿ ಹೇಳಿದಾಗೆ ಸ್ವಪ್ನದಲ್ಲಿ ಇರುವವರೆಗೂ ಸ್ವಪ್ನವು 100ಕ್ಕೆ 100 ಸತ್ಯ. ಮತ್ತು ಈಗೆಲ್ಲ 100ಕ್ಕೆ 100 ಸತ್ಯ ಆಗಿಲ್ವ? ಇದು ಎಚ್ಚರದ ಕ್ಷಣದಲ್ಲಿಯೇ ಅದು ಇಲ್ಲ ಅಂತ ಆಗ್ತದೆ ಸ್ಪಷ್ಟವಾಗಿ. ಹಾಗೆಯೇ ಸ್ವರೂಪದ ಎಚ್ಚರದಲ್ಲಿ ಇದಕ್ಕೆ ಯಾವ ಅರ್ಥವೂ ಇಲ್ಲ. ಸಪ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾತ್ ಆದಿ ಅಂತವತ್ವೇನ ಮಿಥ್ಯಾ ಏವ ಖಲು ತೇ ಸ್ಮೃತಃ. ಆದ್ದರಿಂದ ಸಂಸಾರದ ಆದಿ, ಸಂಸಾರದ ಅಂತ ಅಂದರೆ ಮೋಕ್ಷ, ಎರಡೂ ಕೂಡ ಮಿಥ್ಯಾ ಏವ ಖಲು ತೇ ಸ್ಮೃತಃ. ಸಂಸಾರವು ಮಿಥ್ಯಾ, ಮೋಕ್ಷವು ಮಿಥ್ಯ. ಸಂಸಾರಿ ಮಿಥ್ಯ, ಮುಕ್ತನಾದನು ಅಂತ ಹೇಳ್ಕೊಂಬೋದು ಕೂಡ ಮಿಥ್ಯ. ಸತ್ಯ ಏನು? ಸತ್ಯವನ್ನು ತಿಳಿದವನಿಗೆ ಸತ್ಯ ಏನು ಅಂತ ಗೊತ್ತು. ಸತ್ಯವನ್ನು ತಿಳಿದೇ ಇದ್ದವನಿಗೆ ಸತ್ಯವೂ ಕೂಡ ಏನಾಗಿರ್ತದೆ? ಅಸತ್ಯ ಆಗಿರ್ತದೆ. ಹೇಳಿ ಬರೋದಲ್ಲ ನೋಡಿ, ಏನಂತ ಹೇಳೋದೀಗ, ಯಾವುದನ್ನು ಸತ್ಯ ಅಂತ ಹೇಳೋದೀಗ? ಸಂಸಾರ ಈ ಅಪ್ಪಿ ತಪ್ಪಿ ಕೂಡ ಹೇಳಲಿಕ್ಕಾಗೋದಿಲ್ಲ ಸತ್ಯ ಅಂತೇಳಿ. ಯಾಕೆ ಸಂಸಾರ ತ್ರಿಕಾಲ ಸತ್ಯ ಅಂತ ಆಗಿದ್ದರೆ ನನಗೆ ಸಂಸಾರ ಬೇಡ ಅಂತ ನೀವು ಬರುತ್ತಿದ್ದಿಲ್ಲ. ಏನು ಮಾಡೋದೀಗ? ಆ ಮೋಕ್ಷ ಸತ್ಯ ಅಂತ ಹೇಳ್ತಾನೆ. ಮೋಕ್ಷ ಸತ್ಯ ಅಂತಂದರೆ ಹಾಗಾದ್ರೆ ಮೋಕ್ಷ ಬೇಕು ಅಂತ ಕೇಳ್ಕೊಂಡು ಯಾಕೆ ಬಂದ್ಯಪ್ಪ? ಆವಾಗ ಮಧ್ಯದಲ್ಲಿ ಹೇಳಬೇಕಾಗ್ತದೆ, ಮೋಕ್ಷವೂ ಸತ್ಯ ಆದರೆ ನನಗೆ ಮೋಕ್ಷವೂ ಗೊತ್ತಿಲ್ಲ. ನೀವು ಗೊತ್ತು ಮಾಡ್ಕೊಳ್ಳಿ. ಸೋ ತಸ್ಮಾತ್ ಆದಿ ಅಂತವತ್ವೇನ ಮಿಥ್ಯಾ ಏವ ಕಲುತೆ ಸ್ಮೃತಃ. ಇವುಗಳಿಗೆ ಆದಿ ಅಂತ ಇರೋದರಿಂದ ಇವು ಮಿಥ್ಯಾ ಎಂದು ಸಿದ್ಧವಾಗುತ್ತವೆ. ವೈತಥ್ಯೇ ಕರ್ತವ್ಯಾಖ್ಯಾನವು ವೈತಥ್ಯೇ ಕೃತವ್ಯಾಖ್ಯಾನವು ಶ್ಲೋಕವು ಇಹ ಸಂಸಾರ ಮೋಕ್ಷ ಅಭಾವ ಪ್ರಸಂಗೇನ ಪಠಿತೌ. ಜಗತ್ ಜೀವ ಜಗತ್ತು ಈಶ್ವರ ಎಲ್ಲವೂ ಕೂಡ ಮಿಥ್ಯಾ ಎಂದು ನಾವು ಈ ಮುಂಚಿತವಾಗಿ ವ್ಯಾಖ್ಯಾನ ಮಾಡಿದ್ದೇವೆ. ವೈತಥ್ಯೇ ಕೃತ ವ್ಯಾಖ್ಯಾನ. ಇವುಗಳ ಗರ್ಭದಲ್ಲಿ ಎಲ್ಲವೂ ಮಿಥ್ಯಾ, ಸಂಸಾರ ಮತ್ತು ಮೋಕ್ಷ ಇವು ಸತ್ಯ ಅಂತ ಆಗ್ತದ? ಎಲ್ಲವೂ ಮಿಥ್ಯ, ಸಂಸಾರ ಮೋಕ್ಷ ಇವೆರಡೂ ಸತ್ಯ ಆಗ್ತಾವ? ಬಂಧನವೂ ಮಿಥ್ಯ, ಬಿಡುಗಡೆಯೂ ಮಿಥ್ಯ. ಕಾಡು ಮಿಥ್ಯ, ಸಿಂಹ ಮಿಥ್ಯ, ಹುಲಿ ಮಿಥ್ಯ, ಹೆದರ್ಕೊಂಡು ಓಡಿದ್ದು ಮಿಥ್ಯ, ಕನಸು ಎಲ್ಲ ಮಿಥ್ಯ ಸ್ವಾಮಿ. ಆದರೆ ಹುಲಿ ಗರ್ಜನೆ ಮಾಡುತ್ತೆ ನೋಡ್ರಿ, ಅದು ಮಾತ್ರ ಸತ್ಯ. ಸತ್ಯ ಹುಲಿ ಗರ್ಜನೆ ಮಾಡ್ತ, ಮಿಥ್ಯ ಹುಲಿ ಗರ್ಜನೆ ಮಾಡ್ತೀಯ. ಆವಾಗ ಭಗವತ್ಪಾದಾಚಾರ್ಯರು ಏನು ಹೇಳ್ತಾರೆ? ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವಂ ಶಿವ. ಕುರುಕ್ಷೇತ್ರ ಮಿಥ್ಯ, ಕೌರವ ಪಾಂಡವಾದಿ 18 ಅಕ್ಷೋಣಿ ಸೈನ್ಯ ಸತ್ಯವೇ? ಮಿಥ್ಯ. ಭೀಷ್ಮದ್ರೋಣಾದಿಗಳ ಪಾತ್ರವೇನಾದರೂ ಸತ್ಯವೇ? ಮಿಥ್ಯ. ಕೌರವರು ಸತ್ತರು ಸೋತರು, ಪಾಂಡವರು ಗೆದ್ದರು, ರಾಜ್ಯ ಪಾಂಡವರಿಗೆ ವಾಪಸ್ ಪ್ರಾಪ್ತಿಯಾಯಿತು, ಸತ್ಯವೇ ಮಿಥ್ಯ? ಕೃಷ್ಣ ಒಬ್ಬನ ಸತ್ಯ ಹೌದಲ್ಲ ಹೇಳ, ಅದು ಕೂಡ ಮಿಥ್ಯ. ಸೊ ಹುಲಿಯ ಗರ್ಜನೆ ಅಂದರೆ ಯಾರ ಗರ್ಜನೆ? ಗೀತಾಚಾರ್ಯನ ಗರ್ಜನೆ. ಆ ಕನಸಿನ ಹುಲಿಯ ಗರ್ಜನೆ ಇದ್ದಂಗೆ. ತತ್ವಮಸಿ, ಗರ್ಜಿಸಿದ ಶಬ್ದ ಯಾವುದದು? ತತ್ವಮಸಿ. ಇವನು ಗರ್ಜಿಸ್ತಾನೆ, ಅಹಂ ಬ್ರಹ್ಮಾಸ್ಮಿ ಅಂತ. ಶಾಸ್ತ್ರ ಮಿಥ್ಯ, ಸ್ವಾಮಿ ಸ್ವಾಮೀಜಿ ಬಹಳ ಮುಂದೆ ಹೋದ್ರೆ ಅಸಹ್ಯ ಆಗ್ತದೆ. ಬೇಡ, ಅಥವಾ ಹಾಗಾದ್ರೆ ಏನು ಹೇಳ? ಹೇಳ್ತಾನೆ ವಾದಿ, ಪ್ರಶ್ನೆ ಇಡ್ತಾನೆ. ಒಂದು ವೇಳೆ ಮಿಥ್ಯಾಗರ್ಜನೆ ಆಗಿತ್ತು ಅಂತಂದರೆ ಅದು ಮಿಥ್ಯಾಗರ್ಜನೆ ತಾನೆ? ಈ ಕನಸು ಕಾಣುವವನಿಗೆ ಎಚ್ಚರ ಹೆಂಗಾಗಬೇಕು? ಕನಸು ಕಾಣುವವನಿಗೆ ಅಂದರೆ ಕನಸುಗಾರನಿಗೆ ಎಚ್ಚರ ಆಯ್ತಲ್ಲ, ಆ ಎಚ್ಚರ ಆದದ್ದು ಸತ್ಯನ ಸುಳ್ಳು? ಗುಡ್. ಯಾರು ಎಚ್ಚರ ಮಾಡಿದರು? ನೀನ ನನ್ನ ನಾವು ಯಾರಾದರೂ ಅಲುಗಾಡಿಸಿದ್ವಿ? ಹೇಳ ಹೇಳ ಹೇಳ ಹೇಳ ಎಚ್ಚರ ಮಾಡಿದ್ವಿ, ಮತ್ತು ಎಚ್ಚರ ಆಯ್ತಲ್ಲ ಅವನಿಗೆ. ವಾ, ಕನಸಿನಲ್ಲಿ ಆ ಹುಲಿಯಲ್ಲಿ ಅಭಿಮಾನ, ಆ ಹುಲಿಯ ಗರ್ಜನೆಯಲ್ಲಿ ಅಭಿಮಾನ. ವೆರಿ ಗುಡ್, ವೆರಿ ಗುಡ್. ಸತ್ಯವಾದ ಗರ್ಜನೆಯೋ ಸತ್ಯವಾದ ಹುಲಿಯೋ ಏನು ಮಿಥ್ಯಾ ಹುಲಿಯೋ? ಮಿಥ್ಯಾ ಹುಲಿಯ ಗರ್ಜನೆಯಲ್ಲಿ ಸತ್ಯವಾದ ಎಚ್ಚರ ಹೆಂಗಾಗ್ಲಿಕ್ಕೆ ಸಾಧ್ಯ? ಆದರೂ ಆಗಿದೆಯೇ ಇಲ್ಲ? ಶಾಸ್ತ್ರ ಮಿಥ್ಯ, ಗುರು ಮಿಥ್ಯ, ಶಿಷ್ಯ ಮಿಥ್ಯ, ಗರ್ಜನೆಯೂ ಮಿಥ್ಯ, ಆದರೂ ಕೂಡ ಎಚ್ಚರ ಆಗಲಿಕ್ಕೆ ಸಾಧ್ಯ ಇದೆಯೋ ಇಲ್ಲ? ಏನು ಎಚ್ಚರ? ಅಹಂ ಬ್ರಹ್ಮಾಸ್ಮಿ. ಹೆಂಗೂ ಶಾಸ್ತ್ರ ಮಿಥ್ಯ ಸ್ವಾಮಿ, ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂಥೇಳಿ, ಎಲ್ಲಿ ನೀವು ನಿರ್ಣಯಕ್ಕೆ ಬರ್ತೀರೋ ಅಂಥೇಳಿ ಮುಂದಿನ ವಾಕ್ಯ ಸಂಪೂರ್ಣ ಮಾಡಿದೆ. ನೋಡಿ, ಇಬ್ಬರಿಲ್ಲ ಅಲ್ಲಿ. ಕನಸು ಕಂಡವನು ನಾನೇ, ಎಚ್ಚರಾದವನು ನಾನೇ, ಇಬ್ಬರಿಲ್ಲ. ಕನಸು ಕಾಣುವಾಗ ಕನಸು ಕಂಡ ನಾನು, ಕನಸನ್ನು ಎಷ್ಟು ನೂರಕ್ಕೆ ನೂರು ಸತ್ಯ ಅಂತಲೇ ತಗೊಂಡಿದ್ದೆ. ಅದೇ ನಾನು, ಇದು ನೂರಕ್ಕೆ ನೂರು ಸುಳ್ಳು, ನಾ ಒಬ್ಬನ ಸತ್ಯ ಅಂತ ಎಚ್ಚರ ಆತ ನನಗೆ. ಹಾಗೆಯೇ ಸಂಸಾರ ಬಂಧನಗಳು ಎರಡೂ ಕೂಡ ಇವು ಮಿಥ್ಯ. ಕೃತ ವ್ಯಾಖ್ಯಾನವು ಈಗಾಗಲೇ ವ್ಯಾಖ್ಯಾನ ಮಾಡಿದ್ದೇವೆ. ಇಹ ಸಂಸಾರ ಮೋಕ್ಷ ಭಾವ ಪ್ರಸಂಗೇನ ಪಠಿತವು. ಸಂಸಾರ ಮೋಕ್ಷ ಅಭಾವ ಪ್ರಸಂಗೇನ ಪಠಿತವು. ಇಲ್ಲಿ ಮೋಕ್ಷ ಮತ್ತು ಸಂಸಾರ ಮೋಕ್ಷ ಇವೆರಡೂ ಮತ್ತೆ ಇಲ್ಲವೇ ಇಲ್ಲ ಎಂದು ಮತ್ತೊಂದು ಸಲ ಹೇಳೋ ಅವಶ್ಯಕತೆ ಇಲ್ಲ. ನಾವು ಮುಂಚೆ ಇದನ್ನು ವ್ಯಾಖ್ಯಾನ ಮಾಡಿದ್ದೀವಿ. ಹೇಗೆ ಕನಸೋ ಹಾಗೆ ಈ ಜಾಗೃತ ಅವಸ್ಥೆ. ಮುಂದಿನ ನಿಮಿತ್ತಸ್ಯ ಅನಿಮಿತ್ತತ್ವಂ ಇಷ್ಯತೆ ಭೂತದರ್ಶನಾತ್ ಇತ್ಯಯಂ ಅರ್ಥಃ ಪ್ರಪಂಚತೆ ಏತೈಃ ಶ್ಲೋಕೈಃ. ಯಾವ ನಿಮಿತ್ತವನ್ನು ಪ್ರಜ್ಞಪ್ತಿ ಅಂತ ನೀನು ಹೇಳಿದ್ದಿ ಮುಂಚೆ, ನಿಮಿತ್ತವನ್ನು ಪ್ರಜ್ಞಪ್ತಿ ಅಂತ ಹೇಳಿದ್ದಿ. ಪ್ರಜ್ಞಪ್ತಿಗೆ ಕಾರಣ ಏನು? ನಿಮಿತ್ತ. ನಾವು ಅದನ್ನು ಆವಾಗ ಪ್ರತಿಜ್ಞೆ ಮಾಡಿ ಹೇಳಿದ್ವಿ, ಈ ನಿಮಿತ್ತ ಅನ್ನೋದು ನಿಮಿತ್ತವೇ ಅಲ್ಲ, ಅನಿಮಿತ್ತ. ಅದೇ ಘಟ ಅಂತ ನೀ ಏನಂತೀಯ, ಅದು ಅನಿಮಿತ್ತ. ಏಕೆಂದರೆ ಘಟ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ. ಅದು ಮಣ್ಣಿದೆ, ಘಟ ಅನ್ನೋದು ಅನಿಮಿತ್ತ. ಸೊ ನಿಮಿತ್ತಸ್ಯ ಅನಿಮಿತ್ತತ್ವ ಇಷ್ಯತೆ ಭೂತದರ್ಶನಾತ್. ಪಾರಮಾರ್ಥಿಕ ತತ್ವವನ್ನು ಒಂದು ಒಂದು ಒಂದು ದೃಷ್ಟಿಯಲ್ಲಿ ನಾವು ಕಂಡುಕೊಂಡದ್ದೇ ಆದರೆ ಪಾರಮಾರ್ಥಿಕವಾದಂತಹ ಆತ್ಮ ಅದನ್ನು ನಾವು ಕಂಡುಕೊಂಡದ್ದೇ ಆದರೆ ನಿಮಿತ್ತ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅದು ಎಲ್ಲ ಅನಿಮಿತ್ತ. ಇತಿ ಅಯಂ ಅರ್ಥ ಪ್ರಪಂಚತೆ ಏತ ಈ ಶ್ಲೋಕೈ. ಈ ಮುಂದಿನ ಶ್ಲೋಕಗಳಿಂದ ಈ ಅರ್ಥವನ್ನು ಇನ್ನೂ ಸೂಕ್ಷ್ಮವಾಗಿ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾರೆ, ವಿವರಿಸುತ್ತಾರೆ. ಏನದು? ಸರ್ವೇ ಧರ್ಮಾಮೃಷಾ ಸ್ವಪ್ನೇ ಕಾಯಸ್ಯಾಂತರ್ನಿದರ್ಶನಾತ್ ಸಂವೃತೇಸ್ಮಿನ್ ಪ್ರದೇಶೇ ವೈ ಭೂತಾನಾಂ ದರ್ಶನಂ ಕುತಃ ಸರ್ವೇ ಧರ್ಮಾಮೃಷಾ ಸ್ವಪ್ನೇ ಕಾಯಸ್ಯ ಅಂತರ್ನಿದರ್ಶನಾತ್ ಸಂವೃತೇಸ್ಮಿನ್ ಪ್ರದೇಶೇ ವೈ ಭೂತಾನಾಂ ದರ್ಶನಂ ಕುತಃ ಸ್ವಪ್ನೆ ಸರ್ವೇ ಧರ್ಮಾಃ ಮೃಷ ಸ್ವಪ್ನದಲ್ಲಿ ಇರುವಂತಹ ಎಲ್ಲ ಸಂಬಂಧಗಳು ಎಲ್ಲ ಅನುಭವಗಳು ಎಲ್ಲವೂ ಕೂಡ ಸುಳ್ಳೇ ಸುಳ್ಳು. ಆ ಸುಳ್ಳು ಕನಸನ್ನೂ ಕೂಡ ಸತ್ಯವೆಂದು ಕಥೆ ಮಾಡಿ ಹೇಳುತ್ತಾರಲ್ಲವೇ, ಅವರಿಗೆ ಈ ಸಂಸಾರ ಎಷ್ಟು ಸತ್ಯ ಆಗಿರಬಹುದು. ಎಚ್ಚರದಲ್ಲಿ ಎದುರಿಗೆ ಮೃತದೇಹ ಹೋದದ್ದಾದರೆ ಒಳ್ಳೆಯದಂತೆ, ಕನಸಿನಲ್ಲಿ ಜೊತೆ ಜೊತೆಗೆ ಮೃತದೇಹ ಹೋದದ್ದಾದರೆ ಅದು ಒಳ್ಳೆಯದಲ್ಲಂತೆ. ನಾವು ಯಾವ ದಿಕ್ಕಿಗೆ ಹೋಗ್ತಿರ್ತೀವಿ ಅದೇ ದಿಕ್ಕಿಗೆ ಮೃತದೇಹ ಹೋಗಬಾರ್ದು. ಎಲ್ಲಿ ಕನಸು ಎಚ್ಚರದಲ್ಲಿ ನಾವು ಯಾವ ದಿಕ್ಕಿಗೆ ಹೋಗ್ತಿರ್ತೀವಿ ವಿರುದ್ಧ ದಿಕ್ಕಿನಿಂದ ಬರ್ತಿರ್ಬೇಕಂತೆ ಒಳ್ಳೆಯದಂತೆ. ಕನಸಿನ ಇಂಥ ಅನುಭವಗಳನ್ನೇ ನೂರಕ್ಕೆ ನೂರು ಸತ್ಯ ಮಾಡಿ ಕಥೆ ಮಾಡಿ ನೋಡುವಂಥ ಇವರಿಗೆ ಇನ್ನು ಜಾಗೃತದ ಸಂಸಾರ ಎಷ್ಟು ಕಷ್ಟ ತಂದಿತ್ತು, ಭಾರಿ ಕಷ್ಟ. ಅದಕ್ಕೆ ಅವ್ರು ಹೇಳ್ತಾರೆ ಸ್ವಪ್ನೆ ಸರ್ವೇ ಧರ್ಮಾಃ ಮೃಷ. ವಸ್ತುಗಳು, ಪದಾರ್ಥಗಳು, ವ್ಯಕ್ತಿಗಳು, ಸಂಬಂಧಗಳು ಲೇಷವೂ ಸತ್ಯ ಇಲ್ಲ ಅದರೊಳಗೆ. ಯಾಕ್ರಿ ಇಷ್ಟೊಂದು ಹೇಳ್ತೀರಿ ನೀವು? ಒಂದೇ ಒಂದು ಲಾಜಿಕ್ ಕೊಟ್ಬಿಡಿ ಮುಗೀತು. ಏನು ಕಾಯಸ್ಯ ಅಂತಹ ನಿದರ್ಶನಾತ್. ಕಾಯಸ್ಯ ಶರೀರಸ್ಯ ಅಂತಹ ಒಳಗೆ ನಿದರ್ಶನಾತ್. ಅಷ್ಟು ದೊಡ್ಡ ಪರ್ವತ ಕನಸಿನಾಗ ಎಲ್ಲಿ ಕಂಡೆದ? ಕಾಯ್ದಲ್ಲಿ. ಎಂದರೆ ಸಾಧ್ಯನ? ನಿಂದದ ಈಟ ಪರ್ವತದ ಆಟ ಆಟ ದೊಡ್ಡ ಪರ್ವತ ಈಟ ಶರೀರದೊಳಗ ಕಂಡಿತು ಅಂತ ಹೇಳ್ತೀಯಲ್ಲ ನೀನು. ಇದು ಸುಳ್ಳಲ್ಲದ ಇನ್ನೇನು ಹೇಳ್ಬೇಕು? ಎಲ್ಲ ಸುಳ್ಳು. ಕನಸಿನಲ್ಲಿ ಕಂಡದ್ದನ್ನೆಲ್ಲ ಸುಳ್ಳು ಅನ್ನುವಂಥದ್ದು ಎಷ್ಟು ಸುಲಭವಾಗಿ ಹೇಳಿಬಿಡ್ತೀವಿ, ಅಷ್ಟೇ ಈ ಎಚ್ಚರದಲ್ಲಿರುವುದು ಎಲ್ಲ ಸುಳ್ಳು. ನಡೆದು ಹೋಗೋಣ ತಿಂಡಿಗೆ. ಅದು ಸುಳ್ಳು. ಮತ್ತೆ ಲಾಜಿಕ್ ಕೊಡ್ತಾರೆ. ಹೆಂಗೆ ಸುಳ್ಳು ಹೇಳ್ತೀರಿ ನೀವು? ಕನಸಿನೊಳಗೆ ಇಷ್ಟೊಕ್ಕೆ ಎಚ್ಚರ ಆಗ್ಬಿಡ್ತು ಸುಳ್ಳು. ಒಂದು ವೇಳೆ ಎಚ್ಚರದ ಗುರುಮಂದಿರ ಸುಳ್ಳಾಗಿತ್ತು ಅಂದರೆ ನಾನು ಮಲಗಿ ಎದ್ದ ಮೇಲೆ ಈ ಗುರುಮಂದಿರ ಇರಬಾರ್ದಾಗಿತ್ತು. ಸುಳ್ತಾನೆ. ಅದರದು ಹಾಗೇ ಇದೆ, ತೆಂಗಿನ ಮರ ಹಾಗೇ ಇದೆ, ಊಟದ ಮನೆ ಹಾಗೇ ಇದೆ, ನನ್ನ ಕೋಣೆ ಹಾಗೇ ಇದೆ. ಹಾಗಾದ್ರೆ ಹೇಳು, ಇದು ಹೆಂಗೆ ಸುಳ್ಳು ಅಂತ ಹೇಳ್ತದೆ? ನಿನ್ನೆ ಇದ್ದ ಭೂಮಿ, ನಿನ್ನೆ ಇದ್ದ ಆಕಾಶ, ನಿನ್ನೆ ಇದ್ದ ಕಟ್ಟಡ, ನಿನ್ನೆ ಇದ್ದ ವನಸ್ಪತಿ, ನಿನ್ನೆ ಇದ್ದಂಥ ವೃಕ್ಷ ಇವತ್ತು ಹಾಗೇ ಇದೆ. ನಿನ್ನೆ ಬಿದ್ದ ಕನಸು ಇವತ್ತು ಬೀಳುತ್ತದ? ಆದ್ದರಿಂದ ಕನಸು ಕನಸು ಸುಳ್ಳು, ಜಾಗೃತ ಸತ್ಯ. ಕನಸು ಎಷ್ಟು ಸುಳ್ಳು, ಜಾಗೃತವು ಅಷ್ಟೇ ಸುಳ್ಳು. ಹೆಂಗ್ರಿ ಹೇಳ್ತೀರಿ ನೀವು? ಹೆಂಗೆ ಅಂದರೆ, ಕನಸನಾಗ ನೀನು ಕನಸನ ಸುಳ್ಳು ಅಂತ ಎಂದೂ ಅಂದಿಲ್ಲ. ಕನಸಿನಲ್ಲಿ ಏನೋ ಭಾರಿ ದೊಡ್ಡ ಫೆಸ್ಟಿವಲ್ಲು. ಇವತ್ತು ಅಡುಗೆ ಮನೆಯಲ್ಲಿ ಮೆನುಗಳು ಜಾಸ್ತಿ, ಎರಡು ಥರ ಪಾಯಸ, ಎರಡು ಥರ ಸ್ವೀಟು, ಅದಾಗಬೇಕು, ಪೂರಿ ಆಗಬೇಕು ಅಂಥದ್ರೊಳಗೆ ರಾಜಶೇಖರ್ ಗೆಸ್ಟ್ ಬರ್ತಾರೆ, ಕಾಫಿ ಮಾಡ್ರಿ ಅಂತ ಹೇಳ್ತಾರೆ ಸ್ವಾಮೀಜಿ. ಕಾಫಿ ಇಡ್ತೀರಿ, ಕನಸ್ನಾಗ ಕನಸ್ನಾಗ ಸಕ್ಕರೆ ಬದ್ದು ಉಪ್ಪು ಹಾಕ್ತೀರ ಕನಸ್ನಾಗ? ಸುಳ್ಳಲ್ಲ, ಸಕ್ಕರೆ ಬದ್ದು ಉಪ್ಪು ಹಾಕ್ತೀರಾ? ಅಷ್ಟರಲ್ಲಿ ಕಲಾವತಿ ಉಡು ಏ ಅಂತ ಓಡಿ ಬರ್ತಾಳೆ. ಆಕೆ ಓಡಿ ಬಂದ್ಕೊಳ್ಳಿ, ಏನಕ್ಕೆ ಓಡಿ ಬಂದಿರ್ತಾಳೆ? ನೀನು ಉಪ್ಪದು ಉಪ್ಪಲ್ಲ, ಇಲ್ಲಿದ್ದು ಸಕ್ಕರೆ ಅಂತ ಹೇಳ್ತಾರೆ. ಕನಸಿನಲ್ಲಿಯೂ ಕೂಡ ಹೆಂಗ್ರಿ ಮೃಷ ಸುಳ್ಳು ಅಂತ, ಸುಳ್ಳು ಹೆಂಗೆ ಸುಳ್ಳು ಅಂತೀರಿ? ಅಷ್ಟು ಸತ್ಯ ನನಗೆ. ಆದರೆ ಎಚ್ಚರದ ಕ್ಷಣದಲ್ಲಿ ಸುಳ್ಳೇ ಸುಳ್ಳು ಅಂತ ಸಿದ್ಧ ಆಗ್ತದೆ. ಎಚ್ಚರದ ಈ ಪದಾರ್ಥಗಳು, ನಿನ್ನೆ ಇದ್ದ ಪದಾರ್ಥಗಳು ಇವತ್ತು ಇವೆ, ಇವತ್ತಿದ್ದ ಪದಾರ್ಥಗಳು ನಾಳೆ ಇರ್ತವೆ, ನಾಳಿದ ಪದಾರ್ಥಗಳು ಹಾಗೆ ಮುಂದುವರಿತವೆ. ಆದ್ದರಿಂದ ಸತ್ಯ ಅಂತ ನೀನು ಹೇಳ್ತೀಯಲ್ಲೋ, ಎಲ್ಲಿ ಹೇಳ್ತಾ ಇದ್ದೀನಿ ನೀನು? ಎಚ್ಚರದಲ್ಲಿ ಇದ್ಕೊಂಡು ಹೇಳ್ತಾ ಇದ್ದೀನಿ, ಎಚ್ಚರದಿಂದ ಎಚ್ಚರಕ್ಕೆ ಹೋಗಿದೆಯಾ? ಕನಸಿನಲ್ಲಿ ಎಚ್ಚರದಲ್ಲಿದ್ದ, ಕನಸಿನಲ್ಲಿ ಕನಸುಗಾರನಾಗಿ ಎಚ್ಚರದಲ್ಲಿದ್ದವನು ನೀನೇ, ಕನಸಿನಿಂದ ಕನಸನ್ನು ಬಿಟ್ಟುಕೊಟ್ಟು ಎಚ್ಚರದಲ್ಲಿ ಎಚ್ಚರವಾಗಿದ್ದವನು ನೀನೇ, ಹಾಗೆ ಎಚ್ಚರದಲ್ಲಿದ್ದವನು ನೀನು, ಎಚ್ಚರದಿಂದ ಎಚ್ಚರಕ್ಕೆ ಏರಿದವನಾಗಿದ್ದರೆ ಎಚ್ಚರವೂ ಕೂಡ ಕನಸಿನಂತೆಯೇ ಸುಳ್ಳೇ ಸುಳ್ಳ. ನೀ ರೆಡಿ ಇಲ್ಲ, ಯಾಕಂದ್ರೆ ಇದು ಜನ್ಮ ಜನ್ಮಾಂತರಗಳಿಂದ ದೀರ್ಘವಾದಂತಹ ಸತ್ಯ ಕೂತ್ಕೊಂಡು ನಿನಗೆ. ಯಾವುದು ಈ ಪ್ರಪಂಚ ಸತ್ಯ ಅನ್ನೋದು? ಬಾರು ಸಾಕಿನ ಕನಸು ಕಾಣೋದು, ಅಯ್ಯೋ ಇದು ಎಷ್ಟು ಚಂದದೆ, ಮತ್ತು ಇಲ್ಲೇ ಕೊಡ್ತೀನಿ ನೀನು, ನೀ ಬರ್ಲಿಕ್ಕೆ ಸಿದ್ಧನಿಲ್ಲ, ಟ್ರಾವೆಲ್ ಮಾಡು, ಕಳಚು ಅಷ್ಟೇ. ನಾನು ನಿಂಗೆ ಲಾಜಿಕ್ ಹೇಳ್ತೇನೆ ಕೇಳು. ಇಷ್ಟೊಂದು ಚಿಕ್ಕದಾದ ಶರೀರ, ಈ ಶರೀರದಲ್ಲಿ ಇಷ್ಟು ಪ್ರಾಣಿಗಳು, ಇಷ್ಟು ವನಸ್ಪತಿಗಳನ್ನು ಕಾಣೋದು ಹೆಂಗೆ? ಸಾಧ್ಯ ಇಲ್ಲ ಸರ್. ಆದರೂ ಕಂಡಿದೆ ಅಂದರೆ ಸುಳ್ಳೇ ಸುಳ್ಳು ಹೌದಲ್ಲದು? ಹೌದು, ಕನಸೇನಾಯಿತು ಸುಳ್ಳು. ಮತ್ತೆ ಜಾಗ್ರತೆ ಏನು? ಕನಸು ಎಷ್ಟು ಸುಳ್ಳೇ ಸುಳ್ಳು, ಜಾಗೃತವೂ ಕೂಡ ಅಷ್ಟೇ ಸುಳ್ಳು.